ಸುಂದರವಾದ ರಮಣೀಯವಾದ ರೂಪ ಧೃತ ಶಂಖ ಚಕ್ರ. ಆದರೆ ಎರಡು ಧ್ಯಾನ ಶ್ಲೋಕದಲ್ಲಿ ಕೂಡ ಭಗವಂತನ ಕಣ್ಣಿನ ಬಗೆಗೆ ಹೇಳಿದ್ದರು. ಅದರಲ್ಲಿ ತಗೋಬೇಕು ನಾವು ಉಪನಿಷತ್ತಿನ ಗಾಯತ್ರಿ ಧ್ಯಾನದಲ್ಲಿ ಬಹಳ ಮುಖ್ಯವಾಗುವುದು ಭಗವಂತ ನಮ್ಮನ್ನು ಅನುಗ್ರಹ ದೃಷ್ಟಿಯಿಂದ ನೋಡುತ್ತೆ. ಆ ಅನುಗ್ರಹ ದೃಷ್ಟಿಯಿಂದ ಭಗವಂತ ನನ್ನನ್ನು ನೋಡ್ತಾ ಇದ್ದಾನೆ ಎನ್ನುವ ಅನುಸಂಧಾನವೇ ಅವರು ಕುಂಡಲೀಕಾಕ್ಷ ಸಸ್ಯಾಸಂ ಕುಂಡಲೀಕಂ ಯೋಮಕ್ಷಿಣಿ ಸಸ್ಯ ಉದಿತಿ ನಾಮ. ಆ ಭಗವಂತನಿಗೆ ಒಂದು ಹೆಸರಿದೆ ಏನಂದ್ರೆ ಒಂದೊಂದು ಹೆಸರು ಸಸ್ಯ ಉದಿತಿನ. ಯಾಕೆ ಸಯೇಷ ಸರ್ವೇಭ್ಯ ಪಾಪಭ್ಯ ಉದಿತ. ಉದು ಅಂದ್ರೆ ದಾಟಿ ನಿಂತವನು ಮೀರಿ ನಿಂತವನು ಉದ್ಗದ ಉದಿತ ಇದಕ್ಕಿಂತ ಎತ್ತರಕ್ಕೆ ಎರಿ ನಿಂತವನು. ಹೌದಲ್ಲ, ಸೂರ್ಯ ಎಲ್ಲಕ್ಕಿಂತ ಎತ್ತರದಲ್ಲಿ ಎಲ್ಲವನ್ನು ಮೀರಿ ಎತ್ತರದಲ್ಲಿ ಇದ್ದಾನೆ. ಅದು ಒಂದು ಉದು ಉದು ಅಂದ್ರೆ ಎತ್ತರ ಉದ್ಗದ. ಇನ್ನೊಂದು ಎಲ್ಲ ಸಾಂಸಾರಿಕವಾಗಿರತಕ್ಕಂತಹ ಪಾಪಗಳಿಂದ ಅಂದ್ರೆ ಕರ್ಮ ಬಂಧನಗಳಿಂದ ದಾಟಿ ನಿಂತ ಸರ್ವೇಭ್ಯ ಪಾಪಭ್ಯ ಉದಿತ. ಯಾವ ಪಾಪದ ಲೇಪವೂ ಇಲ್ಲದೆ, ಯಾಕೆಂದ್ರೆ ಸಂಸಾರ ಬಂಧನವೇ ಇಲ್ಲದೆ ಕರ್ಮ ಬಂಧನವೇ ಇಲ್ಲದೆ ಇರತಕ್ಕಂಥ ಅದರಿಂದ ಕರ್ಮ ಬಂಧನದಿಂದ ಆಚರಿಯುವ ಮತ್ತು ಎಲ್ಲಕ್ಕಿಂತ ಎತ್ತರದಲ್ಲಿ ಉಚ್ಚ. ಆದ್ದರಿಂದ ಅವರಿಗೆ ಉದ್ದ ವ್ಯತ್ಯಾಸ ಉತ್ತ ಅಂದ್ರೆ ಉಚ್ಚ ಅಂತ ಉತ್ತಮ ಉಚ್ಚ ಉದ್ದು ಉತ್ತರ ಎಲ್ಲ ಸಮಾನಾರ್ಥಕ ಶಬ್ದ. ಸಸ್ಯ ಉದಿತಿ ನಾಮ. ಹೀಗೆ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಗಾಯತ್ರಿ ವಚನದ ಭಗವಂತ ಉದುದು. ಹಾಗೆ ಮಾಡಿದರೆ ಏನಾಗುತ್ತೆ? ಉದೇತಿ ವೈ ಉದೇತಿ ವೈ ಸರ್ವೇಭ್ಯ ಪಾಪಭ್ಯ ಏವಂ ವೇದ. ಹೀಗೆ ತಿಳಿದುಕೊಂಡವನು ಕೂಡ ಎಲ್ಲ ಪಾಪಗಳನ್ನ ದಾಟಿ ಬಿಡುತ್ತೆ. ಅವನು ಪಾಪ ದೂರನಾಗಿ ತನ್ನ ಪುಣ್ಯ ಪಾಪದ ಕರ್ಮ ಬಂಧನವನ್ನು ಕಳಚಿಕೊಂಡು ಭಗವಂತನನ್ನು ಸೇರುತ್ತಾನೆ, ಮುಕ್ತನಾಗ್ತಾನೆ. ಆಯ್ತು. ಆಮೇಲೆ ತಸ್ಯ ವಾಕ್ಯ ತಸ್ಯ ನೃತ್ಯ ಸಾಮಜ ಜೇಷ್ಣೌ ತಸ್ಮಾದು ಗೀತ. ಅಂಥ ಭಗವಂತನಿಗೆ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಭಗವಂತ ಒಂದು ಆಗಿರತಕ್ಕ ಭಗವಂತನನ್ನ ಇಬ್ಬರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸೂರ್ಯಮಂಡಲದ ಬಿಳಿ ಬಣ್ಣದಲ್ಲಿ ಕಪ್ಪು ಬಣ್ಣದಲ್ಲಿ ಕೂತವರು ಸಿದ್ಧ ಬಂದಿದೆ ಭಾರತೀಯ ಮುಖ್ಯಸ್ಥರು. ತಸ್ಯ ನೃತ್ಯ ಸಾಮಜ ನೃತ್ಯ ದೇವತೆ ಆಗಿರತಕ್ಕಂಥ ಭಾರತಿ ಸಾಮಮಾನಿಯಾಗಿರತಕ್ಕಂಥ ಪ್ರಾಣದೇವರು ಇಬ್ಬರು ತಸ್ಯ ಜೇಷ್ಣವು ಅವನನ್ನು ಸೂರ್ಯಮಂಡಲದಲ್ಲಿ ಕೂತು ಸದಾ ಗಾನ ಮಾಡ್ತಾ ಇದ್ದಾರೆ. ಋಗ್ಮಂತ್ರಗಳಿಂದ ಸಾಮವೇದ ಋಗ್ವೇದ ಸಾಮವೇದ ಬಳಿಕ ಭಾರತೀಯ ಮುಖ್ಯ ಪುರಾಣರು ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವನು ಗೀಯತೆ ಇತಿ ಗೀತ ಋಗ್ವೇದ ಸಾಮವೇದಗಳಿಂದ ಭಾರತೀಯ ಮುಖ್ಯ ಪುರಾಣರಿಂದ ದಾನ ಮಾಡಲ್ಪಟ್ಟವ. ಆದ್ರಿಂದ ಗೀತ ಎಲ್ಲಕ್ಕಿಂತ ಉತ್ತಮ ಭಾರತೀಯ ಮುಖ್ಯ ಪುರಾಣರಿಗಿಂತಲೂ ಮೇಲಿನ ತತ್ವ ಮತ್ತು ಯಾವ ಕರ್ಮ ಬಂಧನವೂ ಇಲ್ಲದೆ ಇರತಕ್ಕಂಥ ತತ್ವ. ಆದ್ದರಿಂದ ಒಂದು ಉದು ಗೀತ ಎಲ್ಲಕ್ಕಿಂತ ಉಚ್ಚ ಮತ್ತು ಎಲ್ಲರಿಂದ ಗೀಯಮಾನನಾದ್ದರಿಂದ ತಸ್ಮಾತ್ ಉದ್ಗೀತ ಭಗವಂತ ಉದ್ಗೀತ ಉದ್ಗೀತ ಅಂತ ಉಪಾಸನೆ ಮಾಡಬೇಕು. ಹೀಗೆ ಉಪಾಸನೆ ಮಾಡಿದರೆ ಏನಾಗುತ್ತೆ ಅಂದರೆ ಸಯೇಷ ಏಜ ಅಮುಷ್ಮಾತ್ ಪರಾಚ್ಯೋ ಲೋಕಾಹ ದೇಶಾಂಚ ನಿಷ್ಠೆ ದೇವಕಾಮಾನಾಂಚ ಇತ್ಯಾದಿ ದೈವತಂ ಅಥಾಧ್ಯಾತ್ಮಂ. ಹೀಗೆ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಭಗವಂತ ಉದ್ಗೀತ ನಾಮಕ. ಯಾಕೆಂದ್ರೆ ಅವನು ಎಲ್ಲಕ್ಕಿಂತ ಎತ್ತರದಲ್ಲಿ ಇರುವವ, ಎಲ್ಲರಿಗಿಂತ ಎತ್ತರದಲ್ಲಿ ಎಲ್ಲ ಪಾಪ ಬಂಧನಗಳಿಂದ ಆಚೆಗೆ ಇರುವವ ಮತ್ತು ಸಮಸ್ತ ಜೀವೋತ್ತಮರಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣರಿಂದಲೂ ಸ್ತುತನ. ಆಯ್ತು, ಈಗ ನೋಡಿ ಉದ್ಗೀತ ಅನ್ನೋದು ಒಂದು ಹೊಸ ಅರ್ಥ ಬಂತು. ಅವನು ಉದ್ದು ಎಲ್ಲಕ್ಕಿಂತ ಎತ್ತರದಲ್ಲಿರುವ, ಅವನು ಗೀತ ಎಲ್ಲರಿಂದಲೂ ಸ್ತುತನಾದವ. ಅಷ್ಟೇ ಅಲ್ಲ, ಉದ್ದು ಗೀತ ಎಲ್ಲರಿಂದ ಉತ್ತಮರಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣರಿಂದಲೂ ಗೀತನಾದ. ಹೀಗೆ ಅವನು ಉದ್ಗೀತ ಅವನು ಉದ್ಗೀತ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಭಗವಂತ ಉದ್ಗೀತ ಅಂತ ಉಪಾಸನೆ ಮಾಡಿದ್ರೆ ಏನಾಗುತ್ತೆ? ಉಪಾಸನೆ ಮಾಡತಕ್ಕವನಿಗೆ ಒಂದು ಫಲ ಹೇಳ್ತಾರೆ. ಸಯೇಷ ಏಚ ಅಮುಷ್ಮಾತ್ ಪಾಂಚೋ ಲೋಕಾ ದೇಶಾಂಚ ಈಷ್ಟೇ ದೇವಕಾಮಾನಾಂಚ. ಸೂರ್ಯಮಂಡಲದಲ್ಲಿ ಭಗವಂತನನ್ನು ಉಪಾಸನೆ ಮಾಡಿ ಒಲಿಸಿಕೊಂಡಂತಹ ಸಾಧಕರಿಗೆ ಏನು ಫಲ ಅಂದ್ರೆ ಅಮುಷ್ಮಾತ್ ಪರಾಂಚೋ ಲೋಕ, ಸೂರ್ಯಮಂಡಲದಿಂದ ಆಚೆ ಇರತಕ್ಕಂತಹ ಲೋಕ ಅಂದ್ರೆ ದೇವಲೋಕ. ದೇಶಾಮ್ ಇಷ್ಟೇ ಆ ದೇವಲೋಕದ ಬಯಸಿದ್ರೆ ದೇವಲೋಕವನ್ನು ಪಡೀತಾನೆ. ದೇಶಾಮ್ ಇಷ್ಟೇ ಅಂದ್ರೆ ದೇವಲೋಕದ ಪಡೆತನವನ್ನು ಪಡೀತಾನೆ ಅಂತಿದೆ. ಇದು ಆತ್ಮೋಪಾಸನೆ ಮಾಡಿ ಏನು ಅದು ಅಪೇಕ್ಷೆಯನ್ನು ನಾವು ದೇವಲೋಕದ ಒಡೆಯರಾಗಬೇಕು. ಯಶಾಮ್ ಇಷ್ಟೇ ಸೂರ್ಯಲೋಕದಿಂದ ಅಚಲಿ ಇರತಕ್ಕಂತಹ ದೇವತೆಗಳ ನಾಡಿಯಲ್ಲಿದೆ, ಅದಕ್ಕೆ ಇಷ್ಟೇ ಒಡೆಯನಾಗ್ತಾನೆ. ಆಮೇಲೆ ದೇವ ಕಾಮಾನಾಂಚ ದೇವತೆಗಳ ಏನು ಬಯಕೆಗಳಿವೆ, ದೇವಲೋಕದ ಬಯಕೆಗಳು, ಸ್ವರ್ಗ ಸುಖದ ಬಯಕೆಗಳು, ಆ ಬಯಸಿದ್ದನ್ನು ಪಡೆಯತಕ್ಕಂತಹ ನಂತರದ ಇಷ್ಟ ಭೋಗ, ಆ ಸ್ವಚ್ಛತ ಕಾಮಭೋಗ, ಅದಕ್ಕೂ ಅವನು ಒಡೆಯನಾಗ್ತಾನೆ. ಏನು ಬಯಸಿದ್ರೆ ಆ ಸುಖವನ್ನು ಪಡೆಯುತ್ತಾನೆ, ಯಾವ ಲೋಕವನ್ನು ಬಯಸಿದ್ರೆ ಆ ಲೋಕವನ್ನು ಪಡೆಯುತ್ತಾನೆ. ಇದರ ಎರಡು ವಿಧ. ಅದನ್ನ ಯಾವಾಗಲೂ ಕಾಮಗಾನ ಮಾಡಿದರೆ, ನಾನು ಮೊನ್ನೆ ಹೇಳಿದ್ದೆ ಒಂದು ಮಾತು, ಇನ್ನೆಲ್ಲೂ ಆ ವಿಷಯ ಬಂದಿದೆ. ಗಾನ ಮಾಡುವವರು ಋತ್ವಿಜರು, ಫಲ ಪಡೆಯುವವರು ಯಜಮಾನರು. ಅದರಿಂದ ಫಲ ಯಾರಿಗೆ ಬರುವುದಿದು? ಯಾರಿಗೋಸ್ಕರ ಗಾನ ಮಾಡಿದರೂ ಅವರಿಗೆ ಫಲ ಬರುವುದು. ಈ ಫಲ ಕೊಡಬೇಕು ಯಾರು? ಹಾಗಾದ್ರೆ ಗಾನ ಮಾಡಿದವರು ಫಲ ಕೊಡುವುದು. ದೇವಲೋಕದ ಒಡೆತನವನ್ನು ಪಡೆಯಬಹುದು. ಯಾರು ಗಾನ ಮಾಡಬೇಕು? ದೇವಲೋಕದ ಒಡೆತನ ಇದ್ದವರು ಗಾನ ಮಾಡಬೇಕು. ಯಾರು ಗಾನ ಮಾಡುವವರ ಕೆಪಾಸಿಟಿ ಮೇಲೆ ಇದೆ, ಕೊಡ್ತೇನೆ ಕೊಡ್ಬೇಕಾದ್ರೆ ನನಗೆ ಇರಬೇಕಲ್ಲ. ದೇವಲೋಕದ ಒಡೆತನವನ್ನು ನಿಮಗೆ ನಾನು ಕೊಡ್ತೇನೆ, ಸಾಮಗಾನ ಮಾಡಿದ್ರು ಕಳೆದ್ರೆ ಆದ್ರೆ ಕೆಪಾಸಿಟಿ ನನಗೆ ಪರ್ಮಿಷನ್ ಕೊಟ್ಟದ್ದು ಯಾರು ಒಡೆತನ ಕೊಡ್ಲಿಕ್ಕೆ? ನಾನು ಹೇಳುವುದು ದೇವಲೋಕದ ಒಡೆತನ ನಿಮ್ಗೆ ಕೊಟ್ಟೆ ಅಂತ ಯಾರು ಮಾತಾಡ್ತು? ಯಾಕಂದ್ರೆ ಯಾರು ಅವರು ಯಾರು ಪರ್ಮಿಷನ್ ಕೊಟ್ಟದ್ದು ಕಳೆದ ಇದು ಈ ನನ್ನ ಒಡೆತನದಲ್ಲಿ ಇರುವುದನ್ನು ನಾನು ನಿಮ್ಗೆ ಕೊಡಬಹುದು. ದೇವಲೋಕ ನಿಮ್ಗೆ ಸಿಕ್ಕಿದೆ ಕೊಟ್ಟೆ ಅಂತ ನಾನು ಹೇಳಿದ್ರೆ ನೀವು ದೇವಲೋಕ ಬಂದು ಹೇಳ್ತಾರೆ ಹಾಗೆ ಯಾವ್ದು ಕೊಡ್ಬೋದು? ಪಕ್ಕದ ಮನೆ ಉಂಟಲ್ವ, ನಿಮ್ಗೆ ಕೊಟ್ಟಿದ್ದೇನೆ ನಾನು. ಅಂದ್ರೆ ನನಗೆ ಅಂತ ಹೇಳಿ ಕೊಡ್ಲಿಕ್ಕೆ ಪಕ್ಕದ ಮನೆ ಒಳಗೋಗಿ ಕೊಟ್ಟಿದ್ದೆ ಅಷ್ಟೇ. ಪಕ್ಕದ ಮನೆ ನಿಮ್ಗೆ ಕೊಟ್ಟು ಕೊಟ್ಟಿದ್ದೇನೆ ನಾನು ತೋಳಿ. ಆದ್ರಿಂದ ನಮಗೆ ದೇವಲೋಕವನ್ನ ಅವರು ಗಾನದಿಂದ ಕರುಣಿಸಬೇಕಾಗಿದ್ರೆ ಗಾನ ಮಾಡತಕ್ಕವರು ದೇವಲೋಕದ ಆಗಿದ್ದು ಗೊತ್ತಿರಬೇಕು. ಇದರ ಅರ್ಥ ಏನು ಅಂದ್ರೆ ಸಾಮಗಾನ ಯಾರು ಮಾಡುವುದು ಅಂತ ಹೇಳಿದ್ದು ಸೂರ್ಯದಲ್ಲಿ ಪ್ರಾಣದೇವರು, ಮುಖ್ಯವಾದ ಸಾಮಗಾನ ಪ್ರಾಣದೇವರು. ಅವರು ದೇವಲೋಕದ ಆಧಿಪತ್ಯವನ್ನು ಕೊಡಬಲ್ಲರು ಸಾಮಗಾನ ಮಾಡಿ ಇದ್ರಾದಿಗಳಿಗೆ. ಉಳಿದ ಸಾಮಗಾನ ಮಾಡುವವರು ಅವರಿಗೆ ಅವರು ದೇವರನ್ನ ಪ್ರಾರ್ಥನೆ ಮಾಡಬಹುದು, ದೇವಲೋಕದ ಸ್ವರ್ಗ ಸುಖವನ್ನು ಕೊಡಪ್ಪ ಈತನಿಗೆ ಅದು ಸಿಗ್ಬೋದು ಅಷ್ಟೇ ಹೊರತು ದೇವಲೋಕದ ಆಧಿಪತ್ಯ ಸಿಗೋದಿಲ್ಲ. ಆದರೆ ದಾನ ಮಾಡತಕ್ಕ ವ್ಯಕ್ತಿಯ ಅರ್ಹತೆಯ ಮೇಲೆ ಈ ಫಲ ಬೇರೆ ಬೇರೆ ಅರ್ಥ ಆಗುತ್ತದೆ. ಅದನ್ನು ಕೊಡುವ ತಾಕತ್ತಿದ್ದವರು ದೇವಲೋಕದ ಆಧಿಪತ್ಯವನ್ನು ಕೊಡಬಹುದು, ಅಥವಾ ಅದಕ್ಕಿಂತ ಕೆಳಗಿನ ಅಧಿಕಾರಿಗಳಾಗಿದ್ದರೆ ಇಲ್ಲಿ ಸ್ವರ್ಗ ಸುಖ ಕೊಡಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡಿ ದಾನ ಮಾಡಿದರೆ ಸ್ವರ್ಗ ಸುಖ ಸಿಗುತ್ತೆ. ಇಲ್ಲಿ ಅಧಿದೈವತಂ ಇಷ್ಟ ತನಕ ನಾವೀಗ ಹೇಳಿದ್ದೆಲ್ಲ ಅಧಿದೈವತಂ ಅಂದ್ರೆ ಬ್ರಹ್ಮಾಂಡದಲ್ಲಿರತಕ್ಕಂತಹ ದೇವತಾ ಶಕ್ತಿಗಳಲ್ಲಿ ಭಗವಂತರ ಉಪಾಸನೆ. ಇದನ್ನೇ ಅಧ್ಯಾತ್ಮಂ ನಮ್ಮ ಪಿಟ್ಟಾಟದಲ್ಲಿ ಇರತಕ್ಕಂತಹ ದೇವತಾ ಶಕ್ತಿಯ ಉಪಾಸನೆಯಾಗಿ ಇದನ್ನು ಮತ್ತೆ ಪರಿವರ್ತಿಸಿ ಹೇಗೆ ಅಂದ್ರೆ ವಾಗೇ ವರ್ಗ ಪ್ರಾಣ ಸಾಮ ತದೇತದೇ ತಸ್ಯಾಂ ನೃತ್ಯೂಢಂ ಸಾಮ ತಸ್ಮಾತ್ ನೃತ್ಯೂಢಂ ಸಾಮ ಗೀಯತೆ ಸಾಮಗಾಯಂತಿ ಅಂದೇನಾಯ್ತು ವಾಗೇ ವಸ ಪ್ರಾಣು ಅವರ ತತ್ಸಾಮ ಹಿಂದೆ ಭೂಮಿಯಲ್ಲಿ ಅಂತರಿಕ್ಷದಲ್ಲಿ ಸ್ವರ್ಗದಲ್ಲಿ ಮತ್ತು ನಕ್ಷತ್ರಗಳಲ್ಲಿ ಮತ್ತು ಸೂರ್ಯನ ಬಿಳಿಯ ಬಣ್ಣದಲ್ಲಿ ಬಿಳಿಯ ಬೆಳಕಿನಲ್ಲಿ ಇಷ್ಟರಲ್ಲಿ ವಾಗ್ದೇವಿ ಇದ್ದಾಳೆ. ಅಗ್ನಿಯಲ್ಲಿ ವಾಯುವಿನಲ್ಲಿ ಆದಿತ್ಯನಲ್ಲಿ ಚಂದ್ರನಲ್ಲಿ ಮತ್ತು ಸೂರ್ಯನಲ್ಲಿ ಇರತಕ್ಕಂಥ ಕಡುನೀರ ವರ್ಣದಲ್ಲಿ ಪ್ರಾಣದೇವರಿದ್ದಾರೆ. ಈ ಇಷ್ಟು ಪ್ರತೀಕಗಳಲ್ಲಿ ವಾಯುದೇವರು ಮತ್ತು ಭಾರತಿ ಇದ್ದುಕೊಂಡು ಭಗವಂತನ ಸಾಮಗಾನ ಮಾಡ್ತಾ ಇದ್ದಾರೆ. ಅವರೇ ರಕ್ಸಾಮಗಳ ಅಭಿಮಾನಿಗಳು. ಇದು ಇಡೀ ಬ್ರಹ್ಮಾಂಡದಲ್ಲಿ ಪ್ರಾಣ ಭಾರತಕ್ಕೆ ರಚಿಸುತ್ತಾರೆ. ಅದನ್ನೇ ನಾವು ಪಿಂಡಾಂಡದಲ್ಲಿ ಆಗುವಾಗ ಪಿಂಡಾಂಡದಲ್ಲಿ ಐದು ಸ್ಥಾನಗಳು ಮುಖ್ಯವಾಗಿ ಹಿಂದೆ ನಾವು ನೋಡಿದ್ದೇವೆ. ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತು ಮನಸ್ಸು, ಚಕ್ಷು, ಶ್ರೋತ್ರಂ, ಮನೋವಾಕ್ ಪ್ರಾಣ. ಅದರಲ್ಲಿ ಎರಡು ಪ್ರಾಣದೇವರ ಸ್ಥಾನ, ಮೂರು ಭಾರತೀಯ ಸ್ಥಾನ ಮಾಡಿಕೊಂಡವರು. ಈಗ ವಾಕ್ ವಾಕಿನಲ್ಲಿ ಭಾರತ, ನುಡಿಸುವವರೇ ಭಾರತೀಯ. ಮಾತನ್ನಾಡುತ್ತೇವೆ ತಿಳಿದು ಈ ಮೂರು ಭಾರತೀಯ ಸ್ಥಾನ, ಸರಸ್ವತಿ ಸ್ಥಾನ, ವಿದ್ಯೆಗೆ ಸಂಬಂಧಪಟ್ಟ ಮೂರು ಕ್ಷೇತ್ರಗಳು. ಆದರೆ ಈ ಮೂರಕ್ಕೆ ಶಕ್ತಿ ಬರುವುದು ಯಾವುದರಿಂದ ಅಂದ್ರೆ ಪ್ರಾಣ ಮತ್ತು ಮನಸ್ಸು. ಪ್ರಾಣಶಕ್ತಿ ಎನರ್ಜಿ ತುಂಬಬೇಕು, ವಾಕಿಗೆ ಮಾತು ಹೊರಡಬೇಕು. ಕಣ್ಣಿನಲ್ಲಿ ಎನರ್ಜಿ ತುಂಬಬೇಕು, ಕಿವಿಯಲ್ಲಿ ಎನರ್ಜಿ ತುಂಬಬೇಕು ಅಂದ್ರೆ ಕಿವಿಯಲ್ಲಿ ಕೇಳಿದ್ದು ಸ್ವಚ್ಛವಾಗಿ ಗ್ರಹಣ ಆಗುತ್ತೆ, ಕಣ್ಣದ್ದು ಸ್ವಚ್ಛವಾಗಿ ಗ್ರಹಣ ಆಗುತ್ತೆ, ಸ್ವಚ್ಛವಾದ ಮಾತು ಬಾಯಲ್ಲಿ ಬರುತ್ತೆ. ಹಾಗಾಗಿ ಈ ಮೂರು ಇಂದ್ರಿಯಗಳಲ್ಲಿ ಭಾರತಿ ಇದ್ದಾಳೆ. ಬಾಯಿಯಲ್ಲಿ ವಾಕಿಂದ್ರಿಯ ನುಡಿಸ್ತಾ ಇದ್ದಾರೆ, ಕಣ್ಣಿನಿಂದ ನೋಡುವ ಮೂಲಕ ಅರಿವು ಕೊಡ್ತಾ ಇದ್ದಾರೆ, ಕಿವಿಯಿಂದ ಕೇಳಿ ತಿಳ್ಕೊಂಡು ಅರಿವು ಕೊಡ್ತಾ ಇದ್ದಾರೆ. ಹೀಗೆ ಅರಿವು ಕೊಡತಕ್ಕಂಥ ಮೂರು ಸ್ಥಾನಗಳಲ್ಲಿ ಭಾರತಿ ಇದ್ದಾರೆ. ಅದಕ್ಕೆ ಅದರಿಂದ ಅರಿವು ಪಡೆದು ಒಳಗಿನಿಂದ ಅದನ್ನು ಅಂತರ್ಮುಖವಾದ ಶಕ್ತಿಗಳು ಈ ಮೂರು ಹೊರಗಿನಿಂದ ಇರುವಂತಹ ಎಲ್ಲ ಶಕ್ತಿಗಳು ಕಣ್ಣಿನಲ್ಲಿ ಕೇಂದ್ರೀಕೃತವಾಗ್ತಾರೆ. ಬೇರೆ ಇಂದ್ರಿಯಗಳಲ್ಲಿ ಇಲ್ಲ ಅಂತಲ್ಲ, ಆದ್ರೆ ಕಣ್ಣಿನ ಮೂಲಕವೇ ಕಿವಿ ಎಲ್ಲ ಇಂದ್ರಿಯಗಳಲ್ಲಿ ಸಂಚಾರ. ಅದರಿಂದ ಜೀವದ ಶಕ್ತಿ ಕೇಂದ್ರ ಜೀವ ಹೃದಯದಲ್ಲೇ ಇದ್ರೂ ಕೂಡ ಜೀವದ ಶಕ್ತಿ ಕೇಂದ್ರಿತವಾಗುವುದು ಎಚ್ಚರದಲ್ಲಿ ಕಣ್ಣಿನಲ್ಲಿ. ಅಂದ್ರೆ ಮನುಷ್ಯನ ಅರಿವಿನ ಕೇಂದ್ರ ಸ್ಥಾನ ಕಣ್ಣು ಅಂತ ಇದೆ. ಆದ್ರಿಂದ ಕಣ್ಣಿನಲ್ಲಿರತಕ್ಕಂಥ ಭಾರತಿಗೂ ಜೀವನದಲ್ಲಿರತಕ್ಕಂಥ ಪ್ರಾಣದಲ್ಲಿಗೂ ಜೋಡಿ ಚಕ್ಷು ಋತು ಚಕ್ಷುರೇವರ್ಗ ಋತುವೇದ ಮಾಲಿನಿಯಾಗಿರ್ತಕ್ಕಂಥ ಭಾರತಿ ಕಣ್ಣಿನಲ್ಲಿದ್ದಾಳೆ. ಆಮೇಲೆ ಆತ್ಮ ಸಾಮ ಜೀವ ಮಾಲಿನಿಯಾಗಿರ್ತಕ್ಕಂಥ ಪ್ರಾಣದೇವರು ಸ್ವಾಮಿ. ಈಗ ಇದೊಂದು ಕಣ್ಣು ಮತ್ತು ಜೀವ. ಅನೇಕ ಮಟ್ಟಿಗೆ ಆತ್ಮ ಅಂದ್ರೆ ಇಂದ್ರಿಯಗಳ ಮಟ್ಟಿಗೆ ಆತ್ಮ ಬಂದ್ಬಿಟ್ಟಿದೆ. ಅಂತ ಆತ್ಮ ಅಂದ್ರೆ ನೆರಳು ಅಂತ ಅರ್ಥ ಮಾಡ್ತಾರೆ, ಕಣ್ಣು ಮತ್ತು ನೆರಳು. ಈಗ ಬಹಳ ಜನಕ್ಕೆ ಇದನ್ನು ಗೊಂದಲ ಆಗ್ತದೆ, ಆತ್ಮ ಅಂದ್ರೆ ಜೀವ ಅನ್ನುವ ಅರ್ಥ ಬಳಿಯಲೇ ಇಲ್ಲ. ಇದು ಕಣ್ಣಿಗೆ ಮತ್ತು ಜೀವಕ್ಕೆ ಜೋಡಿ ಇದೆ. ತದೇದ ದೃಜಿ ತದೇದ ದೇದಸ್ಯ ಮೃತ್ಯು ಸಂಸಾಮದಸ್ಮಾದ ಚಚ್ಚೂಢಂ ಸಾಮಗಾಯಂತಿ. ಅದರಿಂದ ಸಾಮಗಾನ ಯಾವಾದರೂ ವೃಕ್ಷದಲ್ಲಿ ಯಾಕೆ ಮಾಡ್ತಾರೆ ಅಂದ್ರೆ ಕಣ್ಣಿನಲ್ಲಿ ಇರತಕ್ಕಂಥ ಋಗ್ವೇದ ಮಾದಿಗೆಯಾಗಿರತಕ್ಕಂಥ ಭಾರತೀಯಲ್ಲಿ ಆತ್ಮದಲ್ಲಿ ಇರತಕ್ಕಂಥ ಸಾಮವೇದ ಮಾದಿಗೆಯಾದ ಪ್ರಾಣದೇವರು ಸನ್ನಿಹಿತರಾಗಿದ್ದಾರೆ. ಅದು ನರಕ್ಕಿನಲ್ಲಿ ಸಾಮ ಇದೆ, ಅತೃತ್ವೇದದಲ್ಲಿ ಸಾಮವೇದ ಇದೆ, ಋಗ್ವೇದ ಮಂತ್ರಗಳಿಗೆ ಸಾಮಗಾನ. ಅದನ್ನು ಮತ್ತೆ ಅದರಿಂದ ಈಗ ಸಾಮ ಮತ್ತೆ ಬಡದು ಕಣ್ಣಿನಲ್ಲಿರತಕ್ಕಂಥ ಭಾರತೀಯ ಸಾ ಆತ್ಮದಲ್ಲಿರತಕ್ಕಂಥ ಪ್ರಾಣದೇವ ಚಕ್ಷುರೇವ ಸಾ ಆತ್ಮ ಅಮನ ತತ್ಸಾಮ. ಅದರಿಂದ ಈ ದಂಪತಿಗಳ ಜೋಡಿಗೆ ಸಾಮ ಮೂರನೇದು ಅಧ್ಯಾತ್ಮದಲ್ಲಿ ಕಿವಿ ಜ್ಞಾನ ಸಾಧನವಾಗಿರತಕ್ಕಂಥ ಶ್ರೋತ್ರಮೇವರಗ ಕಿವಿಯಲ್ಲಿರತಕ್ಕಂಥ ಋಗ್ದೇವತಾ ಮಾನಿ ಋಗ್ದೇವತೆಯಾಗಿರತಕ್ಕಂಥ ಭಾರತೀಯ ಕಿವಿಯಲ್ಲಿದ್ದಾರೆ ಪ್ರಾಣದೇವರಲ್ಲಿದ್ದಾರೆ. ಅವಾಗ ಪ್ರಾಣನ ಅವರು ಎಲ್ಲಿದೆ ಮನಸ್ಸಾಮ ಸಾಮ ಮಾನಿನಿಯಾಗಿರ್ತಕ್ಕಂಥ ಪ್ರಾಣದೇವ ಮನಸ್ಸನ್ನು ಬಂದು ಕೂತ್ಕೊಂಡ. ಯಾಕಂದ್ರೆ ನಾವು ಯಾವಾಗಲೂ ಒಂದು ವಿಷಯ ಹೇಳ್ತೇವೆ, ಈ ಉಪನಿಷತ್ತು ಗೊತ್ತಿರೋದ್ರಿಂದ ಹೇಳ್ತೇವೆ ಏನಂದ್ರೆ ಮನಸ್ಸಿಟ್ಟು ಕೇಳು, ಮನಸ್ಸಿಟ್ಟು ಕೇಳು. ಅದರಿಂದ ಜೊತೆಯಲ್ಲಿದೆ ಕಿವಿ ಮಾತ್ರ ಕೇಳಿಸಿಕೊಳ್ಳುವುದಿಲ್ಲ, ಮನಸ್ಸಿಟ್ಟು ಕೇಳುವುದು. ಯಾಕಂದ್ರೆ ಕೇಳುವಿಕೆ ಎನ್ನುವುದು ಭಾರತಿಗೆ ಸಂಬಂಧಪಟ್ಟದ್ದು. ಮನಸ್ಸು ಪ್ರಾಣದೇವ ಅವರು ಜೊತೆಯಾಗಿದ್ರೆ ಕಮ್ಯುನಿಕೇಶನ್ ಆಗ್ತದೆ, ಇದಾಗುವುದಿಲ್ಲ. ಶ್ರವಣ ಮನಕಾನಂದ ವಿವುದು ಶ್ರವಣ ಮತ್ತು ಮನಸ್ಸು, ಅದೇನು ಭಾರತಿ ಮತ್ತು ಪ್ರಾಣ. ಬರೇ ಕಿವಿ ಕೇಳಿದ್ರೆ ಆನಂದ ಆಗುವುದಿಲ್ಲ. ಪ್ರಾಣದೇವರು ಕಮ್ಯುನಿಕೇಟ್ ಪ್ರಾಣದೇವರಿಗೂ ಕಿವಿಗೆ ಸಂಬಂಧ ಸಾಧ್ಯವಾಗಾದ್ರೆ ಕಿವಿಯಲ್ಲಿ ಭಾರತಿ ಮನಸ್ಸಲ್ಲಿ ಪ್ರಾಣದೇವರು. ಶ್ರೋತ್ರಮೇವರಗ ಅಂದರೆ ಮನಃ ಸಾಮ ಮನಸ್ಸಿನಲ್ಲಿ ಇರತಕ್ಕಂಥ ಪ್ರಾಣದೇವರು ಸಾಮಮಾನಿಯಾಗಿದ್ದಾರೆ. ಶ್ರೋತ್ರ ಇದು ಒಂದು ಜೋಡಿ. ಹೇಗಿದೆ ವಾಕ್ ಮತ್ತು ಪ್ರಾಣ ಒಂದು ಜೋಡಿ, ಕಣ್ಣು ಮತ್ತು ಜೀವ ಒಂದು ಜೋಡಿ, ಕಿವಿ ಮತ್ತು ಮನಸ್ಸು ಒಂದು ಜೋಡಿ. ಜೋಡಿ ಅಂದ್ರೆ ಇರಲು ಭಾರತೀಯ ಮುಖ್ಯ ಪ್ರಾಣರಿದ್ದಾರೆ, ಅದೇ ಜೋಡಿ. ಆದ್ದರಿಂದಲೇ ಕಿವಿಯಲ್ಲಿ ಇರತಕ್ಕಂಥ ಭಾರತಿಯಲ್ಲಿ ಮನಸ್ಸಿನಲ್ಲಿರತಕ್ಕಂಥ ಪ್ರಾಣದೇವರು ಸನ್ನಿಹಿತರಾಗಿದ್ದಾರೆ. ಹಾಗಾಗಿ ತದೇ ತದೇತೂಢಂ ಸಾಮ ಋಗ್ವೇದದಲ್ಲಿ ಸಾಮವೇದ ಅಧಿಷ್ಠಿತವಾಗಿ, ಯಾಕೆಂದರೆ ಋಗ್ಮಾನಿಯಾದ ಭಾರತೀಯಲ್ಲಿ ಸಾಮಮಾನಿಯಾದ ಪ್ರಾಣದೇವರ ಸಂಕೇತಾಗಿದ್ದಾರೆ. ಹಾಗಾಗಿ ಶ್ರೋತ್ರಮೇವ ಸಾ ಕಿವಿಯಲ್ಲಿರತಕ್ಕಂಥ ಭಾರತಿಗೆ ಸಾ ಅಂತ ಹೆಸರು, ಮನಃ ಮನಸ್ಸಲ್ಲಿರ್ತಕ್ಕಂಥ ಪ್ರಾಣದೇವ ಸಾಮ ಅಂತ ಹೆಸರು. ಇದರ ಜೋಡಿ ತಸ್ಮಾದೃತ್ಯೂಢ ಸಾಮನೀಯತೆ ಇದಾಯಿತು. ಇನ್ನು ಸೂರ್ಯನಲ್ಲಿ ಬಿಳಿ ಮತ್ತು ತಿಳ್ಕೊಂಡ ಹಾಗೆ ನಮ್ಮ ಅಧ್ಯಾತ್ಮದಲ್ಲಿ ಸೂರ್ಯ ಅಂದ್ರೆ ಕಣ್ಣು, ಆ ಕಣ್ಣಿನಲ್ಲಿ ಬಿಳಿ ಮತ್ತು ಕಪ್ಪು ಇದೆ ಅಲ್ಲಿ ಹಾಗೆ. ಅದರಿಂದ ಅಭೇದೇದ ಲಕ್ಷ್ಮಣ ಶುಕ್ಲಂ ಭಾಹ ಸೈವರ್ಗ ಅದೇ ನೀಲಂ ಪರ ಕೃಷ್ಣಂ ತತ್ಸಾಮಾನ್. ಈ ಕಣ್ಣಿನಲ್ಲಿ ಎದೇತದ ಅಕ್ಷಣ ಶುಕ್ಲಂ ಭಾಹ ಬೆಳ್ಳಗೆ ಹೊಳೆಯುವ ಬೆಳಕು ಉಂಟಲ್ಲ ಕಣ್ಣಿನಲ್ಲಿ, ಅದು ಋಗ್ ಭಾರತೀಯ ಚಿತ್ತ. ಅವಳೇ ಋಗ್ವೇದದ ಮಾದರಿಯಾದ ಭಾರತಿ ಅಲ್ಲಿ ಕಂಡಿದ್ದಾಳೆ. ಮತ್ತು ಚತುರ ಮುಖಾಮುಖಿಯಿದೆ. ಅದೇ ಬಟ್ಟದನ್ನು ಸಹ ಮತ್ತು ಅಮಾಯರು ಕಣ್ಣಿನ ಬಿಳಿ ಬಾಳು ಸರಸ್ವತಿ ಭಾರತೀಯ ವಯಸ್ಸ ಕಣ್ಣಿನ ಕಪ್ಪೆ ಪ್ರಾಣದಿರುವ ಅದೇ ಅಮ ಅದನ್ನು ಈ ಜೋಡಿಯ ಸಾಮಾನ್ಯ ಮುಖ್ಯ ಪ್ರಾಣ ಭಾರತೀಯ ಜೋಡಿ ಅಥ ಯದೇವ ಏತತ್ ಅಕ್ಷ ಶುಕ್ರಂ ಪಾಹ ಸೈವಸ ಯದೇತತ್ ಅಥ ಯದೇತತ್ ನೀರಂ ಪರ ಕೃಷ್ಣ ಆಮೇಲೆ ಅದರಲ್ಲಿ ಎರಡು ಉರ್ಥ ಮತ್ತು ಸಾಮಾನ್ಯ